ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಊಹಿಸಲಾಗದು ವಾಗ ಜಗದಾಗೋಳು, ಊಹಿಸಲಾಗದು ವಾಗ ಜಗದಾಗೋಳು, ಊಹಿಸಲಾಗದು ವಾಗ ಜಗದಾಗೋಳು. ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ, ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ. ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ, ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ, ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ, ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ. ಎತ್ತರೋಪ ಭಾವೆ ಬದುಕೋ ಎತ್ತರೋಪ, ಎತ್ತರೋಪ ಎತ್ತರೋಪ ಭಾವೆ ಬದುಕೋ ಎತ್ತರೋಪ, ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ, ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಹತ್ತರೋಪ ಹತ್ತರೋಪ ಹತ್ತರೋಪ ಹತ್ತರೋಪ. Thank you. ನಮ್ಮ ಭಾಗ್ಯದ ಬಾಗಿಲು ತೆರೆದಾಗ